ರೀ ಗೀತಾ, ಗ್ಯಾಸ್ ಬುಕ್ ಮಾಡೋದೆ ಮರ್ತೋಯ್ತು ಕಣ್ರಿ. ಇವತ್ತು ಭಾನುವಾರ ಬೇರೆ, ಮನೇಲಿ ಗ್ಯಾಸ್ ಇಲ್ಲ, ರಜಾ ದಿನ, ಏನ್ರಿ ಮಾಡೋದು? ಅಯ್ಯೋ, ನಿಮಗ್ ಗೊತ್ತಿಲ್ವಾ, ಲಿಟಲ್ ಗ್ಯಾಸ್ ನಲ್ಲಿ 2 ಕೆಜಿ ಮತ್ತೆ 5 ಕೆಜಿ ಸಿಲಿಂಡರ್ ವಾರಕ್ಕೆ 7 ದಿನಾನು ಸಿಗತ್ತೆ. ನಾನಂತೂ ಬುಕ್ ಮಾಡೋದನ್ನೇ ನಿಲ್ಸಿದೀನಿ, ಬೇಕಾದಾಗ ಹೋಗಿ ತಗೊಂಡ್ ಬರ್ತೀನಿ. ಹೌದಾ, ಭಾನುವಾರನು ಸಿಗುತ್ತಾ? ಭಾನುವಾರನು ಸಿಗತ್ತೆ. ಬೇರೆ ರಜಾ ದಿನ? ಹೌದು ಸಿಗತ್ತೆ. ಮತ್ತೆ ಹಬ್ಬದ ದಿನ? ಹಬ್ಬದ ದಿನಾನು ಸಿಗುತ್ತೆ. ಲಿಟಲ್ ಗ್ಯಾಸ್ ನಲ್ಲಿ ಈ ಡೆಲಿವರಿ ಬಾಯ್ಗೆ ವೇಟ್ ಮಾಡೋ ತಾಪತ್ರೇನೂ ಇಲ್ಲ. ನನಗ್ ಬೇಕಾದಾಗ ಹೋಗಿ ತಗೊಂಡ್ ಬರ್ತೀನಿ. ಡ್ರಾಪ್ ಇನ್, ಪೇ ಅಪ್, ಪಿಕಪ್, ಹೊಸ ಗಾಳಿ, ಹೊಸ ಬೆಳಕು. ಲಿಟಲ್ ಗ್ಯಾಸ್ ಕಂಪನಿ, ಗವರ್ನಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾದ್, ಮೈಸೂರು. ಬಡವರ ಆಶಾಕಿರಣ ಜನೌಷಧಿ ಕೇಂದ್ರಗಳು, 1400 ಬಗೆಯ ಔಷಧಗಳು, 220 ಬಗೆಯ ಶಸ್ತ್ರಚಿಕಿತ್ಸಾ ಉಪಕರಣಗಳು, ಕ್ಯಾನ್ಸರ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಗೂ ಔಷಧಗಳು, ವೈದ್ಯಕೀಯ ಉಪಕರಣಗಳಾದ ಸ್ಟಂಟ್, ಕಸಿ ಉಪಕರಣಗಳು ರಿಯಾಯಿತಿ ದರದಲ್ಲಿ. ರಾಜ್ಯದಲ್ಲಿ 1000 ಜನೌಷಧಿ ಕೇಂದ್ರಗಳಿವೆ. ನಿಮ್ಮ ಹತ್ತಿರದ ಜನೌಷಧಿ ಕೇಂದ್ರಕ್ಕೆ ಇಂದೇ ಭೇಟಿ ಕೊಡಿ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳನ್ನು ಖರೀದಿಸಿ. ಜನೌಷಧಿ ಕೇಂದ್ರಗಳು ಸದಾ ನಿಮ್ಮ ಸೇವೆಗೆ ಸಿದ್ಧ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತರಕಾರಿಗಳ ಕೃಷಿ ಹಾಗೂ ಹೈನುಗಾರಿಕೆಯಲ್ಲಿನ ಅನುಭವ ಕುರಿತು ಕೆಆರ್ ನಗರ ತಾಲ್ಲೂಕು ಹೊಸ ಅಗ್ರಹಾರ ಹೋಬಳಿ ಚಿಕ್ಕಭೇರಿಯಾ ಗ್ರಾಮದ ಪ್ರಗತಿಪರ ಕೃಷಿಕ ರಾಮೇಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕೆಆರ್ ನಗರ ತಾಲೂಕು ಹೊಸ ಅಗ್ರಹಾರ ಹೋಬಳಿ ಮುಂಜಿನಹಳ್ಳಿ ಪೋಸ್ಟ್ ಚಿಕ್ಕಬೇರಿಯಾದಲ್ಲಿ ಯಶಸ್ವಿಯಾಗಿ ಕೃಷಿ ನಡೆಸ್ತಿರುವಂತಹ 70 ರಾಮೇಗೌಡ ಅವರು. ಪಶುಪಾಲನೆ ಇವರಿಗೆ ಆದ್ಯತೆಯ ವಿಷಯ. ಕೃಷಿಯನ್ನು ಸಹ 3 ಎಕರೆ ಪ್ರದೇಶದಲ್ಲಿ ಮಾಡ್ತಾ ಇದ್ದಾರೆ. ತೆಂಗಿನ ತೋಟ ಮಾಡಿದ್ದಾರೆ. ತರಕಾರಿ, ಎಲೆಕೋಸು, ಟೊಮೆಟೊ ಈ ರೀತಿಯ ಬೆಳೆಗಳನ್ನು ನಿರಂತರವಾಗಿ ಬೆಳೀತಾ ಬರ್ತಾ ಇದ್ದಾರೆ. ತಕ್ಕ ಮಟ್ಟಿಗೆ ಮಾರುಕಟ್ಟೆ ವ್ಯವಸ್ಥೆಯನ್ನು ಅವರೇ ಮಾಡಿಕೊಂಡಿದ್ದಾರೆ. ನೆಮ್ಮದಿಯಾಗಿ ಬದುಕನ್ನು ಸಾಗಿಸ್ತಿದ್ದಾರೆ. ನಮಸ್ಕಾರ ರಾಮೇಗೌಡ್ರೆ. ನಮಸ್ಕಾರ ಸರ್. 70 ನಿಮಗೆ ನೋಡಿದ್ರೆ ಹಂಗೆ ಅನ್ಸಲ್ಲ, ಏನಿದ್ರ ಗುಟ್ಟು? ಏನೋ ನಮ್ಮ ಆರೋಗ್ಯದಲ್ಲಿ ಹೆಂಗಿದ್ದೀವಿ ಸರ್. ಪಶುಪಾಲನೆ ನಿಮಗೆ ಬಹಳ ಇಷ್ಟವಾಗುವಂತಹ ವಿಷಯ. ಜೀವನದಲ್ಲಿ ಏನು ನೀವು ಸಂಪಾದನೆ ಮಾಡಿದ್ದೀರಿ ಅದೆಲ್ಲ ಪಶುಪಾಲನೆಯಿಂದನೇ ಸಾಧ್ಯ ಆಯಿತು ಅಂತ ನೀವು ಹೇಳ್ತಾ ಇದ್ರಿ. ಹೌದು ಸರ್. ಹೇಳಿ, ಯಾವ ವಯಸ್ಸಿನಲ್ಲಿ ಕೃಷಿ ಬಗ್ಗೆ ನಿಮಗೆ ಆಸಕ್ತಿ ಬಂತು? ಎಲ್ಲಿಯ ತನಕ ವಿದ್ಯಾಭ್ಯಾಸ ಮಾಡಿದ್ರಿ? ಪಶುಪಾಲನೆ ಬಹಳ ವೃತ್ತಿಯಾಗಿ ತಗೊಂಡಿದ್ದು ನೀವು ಯಾವಾಗ, ಸಂದರ್ಭ ಹೇಗಿತ್ತು, ಏನೆಲ್ಲ ಗಳಿಸೋದಕ್ಕೆ ಸಾಧ್ಯ ಆಯಿತು? ಸರ್, ನಾನು 30 ಕೂಡಿಗೆಯಲ್ಲಿ ನಾನು ಹೋಗ್ತಾ ಬರ್ತಾ ಇದ್ದೆ. ಅಲ್ಲಿ ಕೂಡಿಗೆಯಲ್ಲಿ ಫಾರಮಲ್ಲಿ ಹಸುಗಳನ್ನು ನೋಡ್ತಾ ಇದ್ದೆ. ಆ ನೋಡ್ದಂಥ ಸಂದರ್ಭದಲ್ಲಿ ನನಗೆ ಭಾಳ ಆಸಕ್ತಿ ಅದರಲ್ಲಿ ಮೂಡಿಬಂತು. ಇದೇ ರೀತಿ ಹಸುಗಳನ್ನ ಸಾಕಬೇಕು, ಇದೇ ರೀತಿ ಮೇವನ್ನ ಬೆಳೆಸ್ಬೇಕು, ಇದೇ ರೀತಿ ತಿಂಡಿನ ಕೊಡಬೇಕು, ಈ ಹಾಲನ್ನು ಕರೆದು ಇದೇ ರೀತಿ ನಾನು ಸಂಪಾದನೆ ಮಾಡಿ ನಾವು ಅಭಿವೃದ್ಧಿ ಆಗಬೇಕು ಅಂತ ಶಕ್ತಿ ನನಗೆ ಭಾಳ ದಿವಸದಿಂದ ಮೂಡಿಬಂತು ಸರ್. ಅದನ್ನೇ ನೋಡಿ ನೋಡಿ ನೋಡಿ ನಾನು ಕೂಡಿಗೆಯಿಂದ ಎಲ್ಲ ತಿಳ್ಕೊಂಬಂದು ನಮ್ಮೂರಿಗೆ ಬಂದೆ. ಊರಿಗೆ ಬಂದ್ಬಿಟ್ಟ ಸಂದರ್ಭದಲ್ಲಿ ಒಂದು ಹಸು ತಗೊಂಡೆ ಸರ್. ಒಂದು ಹಸು ತಗೊಂಡು ಅದನ್ನು ಬೇರೆ ಜಮೀನಿನಲ್ಲಿ, ನಮ್ಮ ಹತ್ರ ನೀರಿತ್ತಿಲ್ಲ ಆವಾಗ, ಬೇರೆ ಜಮೀನು 1 ಎಕರೆ ನೀರಾವರಿ ಜಮೀನು ಮಾಡಿಕೊಂಡು ಅದಕ್ಕೆ ಕೂಡಿಗೆ ಫಾರಮ್ನಲ್ಲಿ ಏನು ಮೇವು ಹಾಕ್ತಿದ್ರು, ಯಾವ ಜೋಳ ಹಾಕ್ತಿದ್ರು, ಯಾವ ಮೇವು ಹುಲ್ಲು ಯಾವ್ಯಾವ ಥರ ಬೆಳೀತಿದ್ರು ಅದೇ ಥರ ಬೆಳೆದು ಸರ್. ನಾನು ಹಸುನ ಯಾವ ಟೈಮ್ಗೆ ಏನು ತಿಂಡಿ ಕೊಡಬೇಕು, ಯಾವ ಟೈಮ್ಗೆ ಯಾವ ಥರ ಹುಲ್ಲು ಕೊಡಬೇಕು ಅದೇ ರೀತಿ ಬೆಳೆಸ್ಕೊಂಬಂದು ಒಂದು ಹಸು ಸಾಕ್ತೆ ಸರ್. ಒಂದು ಹಸು ಸಾಕಿ ಅದು ಕರು ಹಾಕ್ತು. ಕರು ಹಾಕಿದ ಮೇಲೆ ಅದು ನಾನು ಕೂಡಿಗೆಲಿ ಏನು ಹಾಲು ಕರೀತಿದ್ರು ಅದೇ ಥರ ಹಾಲು ಕರೆದು ನನಗೆ ಭಾಳ ಖುಷಿಯಾಯಿತು. ಸಾಕಿದ ಮೇಲೆ ಅದು ನನಗೆ 6-7 ಲೀಟ್ರು ಫಸ್ಟ್ ಟೈಮು ನಮಗೆ ಹಾಲು ಕೊಡ್ತು ಸರ್. ಆ ಹಾಲು ಕೊಟ್ಟ ಸಂದರ್ಭದಲ್ಲಿ ತಿರ್ಗಾ ಜಾಸ್ತಿ ಅದನ್ನು ತಿಂಡಿ ಕೊಡ್ತಾ ಕೊಡ್ತಾ ಕೊಡ್ತಾ 10 ಲೀಟ್ರಿಗೆ ಹಸು ಮೊಟ್ಟ ಮೊದಲು ಕರಿನಲ್ಲಿ 10 ಲೀಟ್ರ್ ಹಾಲನ್ನು ನಾವು ಯಾರೂ ಬೆಸ್ ಹಾಕಿತ್ತಿಲ್ಲ. ಮೊದಲನೇ ಬಾರಿ ನಾನು 30 ಆಚೆ ಅದನ್ನೇ ನಾನು ಇದು ಮಾಡಿದ್ದಕ್ಕೆ 30 ಆಚೆ 10 ಲೀಟ್ರ್ ಹಾಲು ಕೊಟ್ಟಮೇಲೆ ಅದರ ಜೊತೆಗೆ ಅದಾದಮೇಲೆ ಇನ್ನೊಂದು ಹಸು ತಗೊಂಡೆ ಸರ್. ಯಾವುದು ತಳಿ? ಯಾವುದು? ಫಸ್ಟು ಜರ್ಸಿ ಸರ್, ಅದು ಮೊದಲನೇ ಹೊಸ ಜರ್ಸಿ. ಆಮೇಲೆ ತಗೊಂಡಿದ್ದು ಹೆಚ್ಚಪ್ಪು. ಯಾಕ ಅದು ಇನ್ನು 2 ತೊಗೊಂಡೆ, ಹೆಚ್ಚಪ್ಪು ತೊಗೊಂಡೆ. ಫಸ್ಟು ನಾನು ಸಾಕಿದ್ದು ಜರ್ಸಿ, ಭಾಳ ಇದರಿಂದ ಸಾಕಿದೆ ಸರ್. ಸಾಕಿದ್ಮೇಲೆ ಅದನ್ನು ನಮಗೆ ಹಾಲು ಹಾಕೋದಕ್ಕೆ ನಮ್ಮ ಸುತ್ತಮುತ್ತ ಯಾವ ಡೈರಿನೂ ಇಲ್ಲ. ಇಲ್ಲಿಂದ ನಮ್ಮೂರಿಂದ ಚಿಕ್ಕಬೇರೆದಿಂದ ಮಾಚಳಲು ಕ್ಯಾರ್ಪೇಟೆ ತಾಲೂಕು ಮಾಚಳಲು ಅಂತ ಬರುತ್ತೆ ಸರ್. ಅಲ್ಲಿಗೆ ಸೈಕಲಲ್ಲಿ 100 ಲೀಟ್ರ್ ನಾಲ ನಮ್ಮೂರು ಮುಂಜಿನಹಳ್ಳಿ ಹೊಸೂರು ಅಂತ ಇತ್ತು ಸರ್. ಆ ಮೂರೂರವರು ಕೂಡ ನಾನು ಅಲ್ಲೇನು ಟೆಸ್ಟ್ ಮಾಡಿ ಹಾಲು ತಗೋತಿದ್ರು ಅದೇ ಪ್ರಕಾರ ನಾನು ಟೆಸ್ಟ್ ಮಾಡಿ ಹಾಲು ತಗೋತಾ ಇದ್ದೆ ಸರ್. ಒಂದಕ್ಕೆ 2 ಕ್ಯಾನ್ಗೆ ಆ ಕಡೆ 50 ಲೀಟ್ರ್ ಈ ಕಡೆ 50 ಲೀಟ್ರ್ ಹಾಲು ಕಟ್ಕೊಂಡು 4 ಕಿಲೋಮೀಟ್ರ್ ಸೈಕಲ್ ಹೊಡ್ಕೊಂಡೋಗಿ ಡೈರಿಗೆ ಹಾಲನ್ನು ಹಾಕ್ತಾ ಇದ್ದೆ. ಅದೇ ಪ್ರಕಾರ ಹಾಲು ಹಾಕೊಂಡ್ಬಂದೆ ಸರ್. ನನಗೆ ಸೈಕಲ್ ಹೊಡೆಯೋದು ಒಂದು ಸುಮಾರು ಒಂದು 7-8 ವರ್ಷ ಅದೇ ಕೆಲಸ ಮಾಡಿದೆ. ಮಾಡಿದ್ರು ಸೈಕಲ್ ಹೊಡೆದು ಇದಾಗೋಯ್ತಲ್ಲ, ಆಮೇಲೆ ಎಲ್ಲ ಜನ ಸಂಪರ್ಕ ಇಟ್ಕೊಂಡು ನಮ್ಮ ಏನಾದ್ರು ಮಾಡಿ ನಮ್ಮ ಸುತ್ತಲಲ್ಲಿಗೆಲ್ಲಾರು ಒಂದು ಡೈರಿ ತರಬೇಕು ಅಂಥೇಳಿ ಪ್ರಯತ್ನ ಮಾಡಿದೆ ಸರ್. ಆಗ ನಮಗೆ ಲೀಡ್ರ್ಗಳಿದ್ದರನ್ನ ಎಲ್ಲರೂ ಹಿಡ್ಕೊಂಡು ಶೇಖರಣ ಅಂತೇಳಿ ಡೈರಿ ಇದಾಗಿದ್ರು, ಅವ್ರನ್ನ ಹಿಡ್ಕೊಂಡು ಬೇರೆಕ್ಕೆ ಅಂತ ಒಂದು ಡೈರಿ ತಂದು ಸರ್. ಕೆಲವು ದಿವಸ ಬೇರೆದಲ್ಲಿ ಹಾಲು ಹಾಕ್ತೋ, ಅದು ಆಯಿತು. ಅದು ಕೆಲವು ದಿವಸ ಕಳೆದ್ಮೇಲೆ ಸ್ವಂತ ನಮ್ಮೂರಿಗೆ ಒಂದು ಡೈರಿ ನಾನೇ ಎಲ್ಲ ಸೇರ್ಕಡಿಸಿ ಎಲ್ಲ ನಿಂತು ಎಲ್ಲ ವ್ಯವಹಾರ ಮಾಡಿ ಡೈರಿನ ನಮ್ಮೂರಿಗೆ ತಂದು ಸರ್ ಎಲ್ಲ ಸೇರಿ ಮಾಡಿಸ್ದೆ. ಮಾಡಿಸಾದ್ಮೇಲೂ ಕೂಡ ಡೈರಿನೇ ಎಲ್ಲ ಹಾಲು ಹಾಕ್ಕೊಂಡು ಆಮೇಲೆ ಒಂದು 5 ಹಸುಗಳು ಮಾಡಿಕೊಂಡು ಕ್ಲೀನಾಗಿ ಆಯಿತು. ಅದನ್ನಾದಮೇಲೆ ತೋಟಕ್ಕೆಲ್ಲ ತೆಂಗಿನ ಗಿಡ ಯಾವ ರೀತಿ ಏನು ಮಾಡಬೇಕು ಎಲ್ಲ ನೋಡ್ಕೊಂಡಿದ್ದೆ ಸರ್. ಅಲ್ಲಿ ಎಲ್ಲ ತೋಟಗಾರಿಕೆನೂ ಎಲ್ಲ ನನಗೆ ಗೊತ್ತಾಗಿತ್ತು. ತೆಂಗಿನ ಮರನೂ ನಡೆಸ್ದೆ, 100 ತೆಂಗಿನ ಗಿಡ ಫಸ್ಟ್ ಹಾಕ್ದೆ ಸರ್. ಫಸ್ಟ್ ಹಾಕಿದ್ಮೇಲೆ ಇನ್ನು ನೆಕ್ಸ್ಟ್ 1 ಎಕರೆ ಜಮೀನು, ಅದರಲ್ಲೇ ನನಗೆ ದೇವರೆಲ್ಲ ಒಳ್ಳೆಯದಾಯಿತು. ಅದರಿಂದನೇ ನನಗೆ 3 ಹೆಣ್ಮಕ್ಕಳು ಮದುವೆ ಮಾಡಿದೆ. ಇನ್ನೊಬ್ಬ ಗಂಡು ಮಗ ಇದ್ದ, ಅವನದು ಮದುವೆ ಆಯಿತು ಸರ್. ಅದನ್ನೇ ಮಾಡ್ಕೊಂಬಂದು ಆಮೇಲೆ ಅವೆಲ್ಲ ಆದಮೇಲೆ ತರಕಾರಿ, ಕೋಸು, ತಮಾಟೆ ಇದನ್ನು ಮಾಡಿಕೊಂಡು ಭಾಳ ದೇವರು ನಮಗೆ ಒಳ್ಳೆಯದು ಕೊಡ್ತು. ಅದೇ ಪ್ರಕಾರ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಈಗಲೂ ಮುಂದೆ. ಈಗ ಎಲ್ಲ ಥರದಲ್ಲೂ ನಾನು ಎಲ್ಲ ಸಂಪರ್ಕದಲ್ಲೂ ಇದ್ದೀನಿ, ಎಲ್ಲ ವಿಶ್ವಾಸದಲ್ಲೂ ತೊಗೊಂಡು ಹೋಗ್ತಾ ಇದ್ದೀನಿ. ಈಗಲೂ ಕೃಷಿ ಇಲಾಖೆದೊಂದು ಸಂಘ ಅಂತ ಏರ್ಪಾಡು ಮಾಡಿದ್ದೀವಿ. ಅದಕ್ಕೆ ನಾನೇ ನಿಂತು ಇವಾಗ 70-80 ಜನ ಷೇರನ್ನು ಇವಾಗ ಎಲ್ಲರಿಗೂ ಹೇಳಿ ಕಟ್ಸಿದ್ದೀನಿ. ಅಂದರೆ ಕೃಷಿ ಉತ್ಪಾದಕರ ಒಂದು ಸಂಘವನ್ನು ಮಾಡೋ ಪ್ರಯತ್ನದಲ್ಲಿ ನೀವು ತೊಡಗಿಸ್ಕೊಂಡಿದ್ದೀರಿ. ಈಗ ರಾಮೇಗೌಡ ನೀವು ಹೇಳಿದ್ರಿ ಕೂಡಿಗೆ ತರಬೇತಿ ಕೇಂದ್ರಕ್ಕೆ ಹೋದ್ರಿ ಅಂತ. ಅಂದ್ರೆ ಹೈನುಗಾರಿಕೆ ಬಗ್ಗೆ ತರಬೇತಿ ತಗೊಳಕ್ಕೆ ಅಂತ ಹೋದವ್ರು ನೀವು ಅಲ್ವಾ? ತರಬೇತಿಗೆ ಅವಾಗ ಏನ್ ಕೆಲಸ ಮಾಡ್ತಿದ್ರಿ ನೀವು? ಏನು ಕೆಲಸ ಮಾಡ್ತಾ ಇತ್ತಿಲ್ಲ ಸರ್, ಸುಮ್ಮನೆ ನಾಲಿ ನಮ್ಮ ಚಿಕ್ಕಮ್ಮನ ಮನೆ ಇತ್ತು, ಚಿಕ್ಕಪ್ಪನ ಮನೆ ಇತ್ತು. ನಾವು ಅವ್ರ ಮನೆಗೆ ಹೋದ ಸಂದರ್ಭದಲ್ಲಿ ಕೂಡಿಗೆಯಲ್ಲಿ ಆಗ ನಾವು ಹೋಯ್ತಾ ಬತ್ತಾ ಅಲ್ಲಿ ಜಾಸ್ತಿ ನಮ್ಗೆ ಅಲ್ಲಿ ಸಂಪರ್ಕ ಇತ್ತು. ಆಗ ನಮಗೆ ಇನ್ಯಾವ ಆಸಕ್ತಿನೂ ಬರಲಿಲ್ಲ ಸರ್. ನನ್ನ ತಮ್ಮ ಆರಂಗಿಲಿ ಕೆಲಸಕ್ಕೆ ಸೇರಿಕೊಂಡ, ನನಗೆ ಗೌರ್ಮೆಂಟ್ ಕೆಲಸನೇ ಸಿಕ್ಕೋದು. ಆದರೂ ಕೂಡ ನಾನು ಆ ಕಡೆ ಗಮನ ಕೊಡಲಿಲ್ಲ. ನನಗೆ ಈ ಹಸುಗಳ ಮೇಲೆ ನನಗೆ ಭಾಳ ಇಷ್ಟವಾಯಿತು. ಆ ಕೆಲಸನೂ ಕೂಡ ಬಿಟ್ಟು ಗೌರ್ಮೆಂಟ್ ಕೆಲಸನ ನಾನು ಈ ಕಡೆ ಬಂದ್ಬಿಟ್ಟೆ ಸರ್. ಮೊದಲನೇ ಹಸು ನಿಮ್ಮ ಊರಿಗೆ ನೀವು ತಗೊಂಡೋಗಿ, ಅದು ನೀವು ತಗೊಂಡೋಗಿ ಶುರು ಮಾಡಿದಾಗ ಏನಿತ್ತು ಒಂದು ಜನಗಳ ಅಭಿಪ್ರಾಯ? ಸರ್, ಜನಗಳು ನಾನು ಹಸು ಸಾಕಿದ್ದನ್ನು ನೋಡೋದಕ್ಕೆ ಬರೋರು ಮನೆಗೆ. ಆದ್ರೆ ಹಸುನ ನಾವು ಇನ್ನೊಬ್ರಿಗೆ ತೋರ್ತಾ ಇದ್ದಿಲ್ಲ, ಮರೆ ಮಾಡಿಕೊಂಡು ಆ ರೀತಿ ಸಾಕೊಂಡಿದ್ದೆ ಸರ್. ಯಾಕಂಗೆ? ಯಾಕೆ ಅದು ಯಾರು ಸಾಕಿಲ್ವಲ್ಲ, ಆಗ ಆ ಥರ ಹಸುನೇ ಯಾರು ನಮ್ಮ ಸುತ್ತಲಲ್ಲಿ ಸಾಕ್ತಿತ್ತಿಲ್ಲ. ಅವಾಗ ನಾನೊಬ್ಬನೇ ಫಸ್ಟ್ ಓಂ ಪ್ರಥಮ ಸಾಕಿದ್ದು. ನಮ್ಮೂರ ಡೈರಿನೂ ಇಲ್ಲ, ಸುತ್ತಮುತ್ತ ಡೈರಿನೂ ಇಲ್ಲ, ಆ ಹಸುಗಳೇ ಇಲ್ಲ, ನಾಡು ಹಸುಗಳು ಎಮ್ಮೆಗಳು ಇದ್ದು. ಆಗ ಸರ್ ನಾನು ಕೂಡಿಗೆಲ್ಲಿ ನೋಡ್ಬಿಟ್ಟು ಇದನ್ನ ನನಗೆ ಭಾಳ ಪ್ರೀತಿ ಬಂತು. ಈಗ ನೀವು ಹೇಳಿದ್ರಿ ಅಲ್ಲಿ ನೋಡ್ತಿದ್ದೆ ಇಲ್ಲಿ ಅದೇ ತರ ಮಾಡಿದೆ ಅಂತ ಹೇಳಿ, ಒಂದು ಹಸುವನ್ನ ಸಾಕ್ಬೇಕಾದ್ರೆ ಏನೆಲ್ಲ ಅಂಶಗಳನ್ನ ಗಮನಿಸಬೇಕು, ಅವುಗಳಿಗೆ ನೀಡೋ ಅಂತ ಆಹಾರ ಆಗ್ಬೋದು, ಹೇಗೆ ಪಾಲನೆ ಮಾಡಬೇಕು ಅದನ್ನ ಯಾಕೆ ಅಂತ ಸರ್ ನಾನು ಅಲ್ಲಿ ಎಲ್ಲಾ ರೀತಿನೂ ನೋಡ್ಕೊ ಬಂದಿದ್ದೆ ಸರ್. ಬೆಳಿಗ್ಗೆ 4:30 ಹೇಳ್ತಿದ್ರು ಸರ್ ಅಲ್ಲಿ ಕೆಲಸಗಾರರು. ನಾನು ಅದೇ ರೀತಿ ಕೊಟ್ಟಿಗೆಗಳನ್ನ ಕಾಂಕ್ರೀಟ್ ಹಾಕ್ಸಿ ಅದನ್ನ ನೀಟಾಗಿ ತೊಳೆಯೋದು, ಆಮೇಲೆ ನೀರು ಸಪ್ಲೈ, ಆ ಹಸುಗಳನ್ನ ತೊಳೆದು ಅದನ್ನ ಕ್ಲೀನ್ ಮಾಡಿ ನೀಟಾಗಿ ಇಟ್ಕೊಂಡು ಹಾಲು ಕರಿಯೋ ಟೈಮ್ಗೆ ಏನು ಮಾಡಬೇಕು, ಅದನ್ನು ಕೆತ್ತಲೆ ಯಾವ ರೀತಿ ತೊಳಿಬೇಕು, ಕೆತ್ತಲನ್ನ ಯಾವ ರೀತಿ ಸೀಟ್ಬೇಕು, ಬಟ್ಟೆ ತಗೊಂಡು ಒರೆಸ್ಬೇಕು, ಎಲ್ಲ ಪ್ರತಿಯೊಂದು ನಾನು ಅಲ್ಲೇ ನಾನು ಇದು ಮಾಡ್ಕೊಂಬಂದಿದ್ದೆ ಸರ್. ನಮ್ಮ ಮನೆಯಲ್ಲೂ ಕೂಡ ನಾನೇನು ಮಾಡಿದೆ ಅದೇ ರೀತಿ, ಅಲ್ಲಿ ಯಾವ ರೀತಿ ಮಾಡಬೇಕು ಅದೇ ರೀತಿ ನಮ್ಮ ಹಸುಗೂ ಕೂಡ ಅದೇ ಥರ ತೊಳೆಯೋದು, ಅದೇ ಥರ ಕ್ಲೀನ್ ಮಾಡೋದು, ಅದಕ್ಕೆ ಏನು ಔಷಧಿ ಮೆಡಿಸಿನ್ ಕೊಡಬೇಕು ಕೊಡೋದು ಮಾಡಿ ಕೆತ್ತಲೆಯನ್ನೆಲ್ಲ ತೊಳೆದುಬಿಟ್ಟು ತಣ್ಣೀರಲ್ಲಿ ಬಟ್ಟೆ ತಗೊಂಡು ಬರಬಟ್ಟೆ ತಗೊಂಡು ಒರೆಸಿ ಹಾಲು ಕೊಡುವಂಥ ಸಂದರ್ಭದಲ್ಲಿ ನಾವು ಬಕೆಟ್ ಮಡಗಿದ್ರೆ ಅದೇ ರೀತಿ ಇದು ಮಾಡಬೇಕು, ತಿಂಡಿ ಯಾವ ಟೈಮ್ ಕರೆಕ್ಟ್ ಆಗಿ ಕೊಡಬೇಕು ಅದೇ ರೀತಿ ಕೊಟ್ಕೊಂಡು ಏನೆಲ್ಲ ಕೊಡ್ತಾ ಇದ್ವಿ. ಆಗ ಆವಾಗ ನಾವು ಈ ತರ ಪೀಟ್ಸ್ ಏನು ಹೆಚ್ಚಿಗೆ ಬತ್ತಿತಿಲ್ಲ ಸರ್, ಇವಾಗ ಬತ್ತಾದಲ್ಲ ಆ ತರ ಏನು ಬತ್ತಿತಿಲ್ಲ. ಆಗ ಮೇವು ಹಿಂಗೆ ಯಾವುದೋ ಒಂಥರ ಎರಡು ಥರ ಒಂಥರ ಸ್ವೀಟ್ಸ್ ಬರೋದು ಅದನ್ನು ಕೊಡೋ ಸರ್, ಪಾಲಿಸೊಟ್ಟು ಈ ಇದು ಬರೋದು ಅದನ್ನ ಮಾತ್ರ ಕೊಡ್ತಿದ್ದ ನಾವು ನಾನು ಮಾಡಿದಂಥ ಸಂದರ್ಭದಲ್ಲಿ. ಈಗ ಬಿಡಿ ನಾ ಇದಾಗ ಯಾವ ಥರ ಬೇಕಾದ್ರೂ ಸಿಗ್ತದೆ ಇವಾಗ. ಆಗ ಮೇವಿನಲ್ಲೇ ನಾನು ಭಾಳ ಕ್ಲೀನಾಗಿ ಸಾಕಿದ್ದೆ ಸರ್. ನೀವು ನಿಮ್ಮ ಕೃಷಿ ಭೂಮಿಯಲ್ಲಿ ಈಗಲೂ ಮೇವಿನ ಬೆಳೆಗಳನ್ನು ಹಾಕಿದ್ದೀರಾ? ಈಗಲೂ ಜೋಳ ಹಾಕಿದ್ದೀವಿ ಸರ್, ಇದ್ರ ಮೇಲೆ ಪಾರಂ ಹುಲ್ಲು ಹಾಕಿದ್ದೀನಿ, ಎಲ್ಲ ಮೇವನು ಕೂಡ ಇವತ್ತು ನಾನು ಅದನ್ನ ಬಿಟ್ಟಿಲ್ಲ ಸರ್, ಮಡಗಿದ್ದೀವಿ. ಪಶುಪಾಲನೆ ನಿಮ್ಮ ಜೀವನಕ್ಕೆ ಒಂದು ದಾರಿ, ಜೀವನಕ್ಕೆ ನಮ್ಗೆ ಅದೇ ಒಂದು ದೊಡ್ಡ ಆಸಕ್ತಿ ಸರ್. ಈಗಲೂ ಎಷ್ಟಿದೆ ಈಗ ನಿಮ್ಮ ಮನೆಯಲ್ಲಿ ರಾಸುಗಳು? ನಮ್ಮ ಕಮ್ಮಿ ಮಾಡ್ಬಿಡ್ತೀನಿ, ಎರಡೇ ಹಸುಗಳು ಇರೋದು ಇವಾಗ. ಯಾಕೆ ಕಮ್ಮಿ ಮಾಡಿದ್ರಿ? ಕಮ್ಮಿ ಮಾಡಿದ್ರಿ ಅಂದ್ರೆ ಈಗ ನಮ್ಗೆ ಬೇರೆ ಬೇರೆ ಈಗ ತೆಂಗಿನ ವಯಸ್ಸಾಯ್ತು, ಆಮೇಲೆ ಮಾಡೋದಕ್ಕೆ ಒಂದ್ ಸ್ವಲ್ಪ ಇದ ತೊಂದರೆ ಆಯ್ತು, ಆಮೇಲೆ ಇದು ಕಡಿಮೆ ಆಯ್ತು, ಆದಾಯನು ಒಂದ್ ಸ್ವಲ್ಪ ಕಡಿಮೆ ಆಯ್ತು. ಅದರಿಂದ ಮೊದ್ಲೆಲ್ಲ ನಮ್ಗೆ ಬಹಳ ಚೆನ್ನಾಗಿ ಅದರಿಂದ ನಾವು ಬದುಕ್ತೋ, ಇವಾಗ ಒಂದ್ ಸ್ವಲ್ಪ ವಯಸ್ಸಾದ್ಮೇಲೆ ಒಂದ್ ಸ್ವಲ್ಪ ಕೈ ಬಿಟ್ಟಿದ್ದೀವಿ ಸರ್. ತೋಟ ಕಡೆ ವ್ಯವಸಾಯದ ಬಗ್ಗೆ ಅಲ್ಲಿ ಒಂದ್ ಸ್ವಲ್ಪ ಮುಂದೆ ಹೋಗಿದ್ದೀವಿ. ಇದು ಈ ಕೃಷಿ ಭೂಮಿಯೆಲ್ಲ ನಿಮ್ಮ ಹಾಲಿನ ಮಾರಿ ಸಂಪಾದನೆ ಮಾಡಿದ್ದಾಗ ಸರ್? ನಮ್ಮ ತಂದೆಯದು ಒಂದೂವರೆ ಎಕರೆ ಇತ್ತು, ಇನ್ನು ಒಂದೂವರೆ ಎಕರೆ ನನ್ನ ಹಾಲಿನ ಇದರಲ್ಲಿ ನನ್ನ ಸಂಪಾದನೆಯಲ್ಲಿ ಒಂದೂವರೆ ಎಕರೆ ಇದನ್ನ ತಗೊಂಡು ಸರ್. ಮೂರು ಮಕ್ಕಳು ಹೆಣ್ಮಕ್ಳು ಮದುವೆ ಮಾಡಿದೀವಿ, ಮಗನ ಮದುವೆ ಮಾಡಿದೀನಿ. ತೆಂಗಿನ ಮರ ಹಾಕ್ಸಿದ್ರಿ? ತೆಂಗಿನ ಮರ ಹಾಕ್ಸಿದ್ವಿ, ಅದರಿಂದ ದೇವರು ಒಳ್ಳೆ ನಮಗ್ ಫಲ ಕೊಟ್ಟು. ದಿವಸ ಅದೇ ಹೇಳದ್ನಲ್ಲ ನಿಮ್ಗೆ, ನಾಲ್ಕು ಟೈಮ್ ಕೇಳ್ತೀವಿ, ಒಂದ್ ಸರಿ 2,000 ಕಾಯಿ ಸಿಗ್ತದೆ. ಅದರಿಂದ ನಮ್ಗೆ ಬಹಳ ದೇವರು ನಮ್ಗೆ ಅನುಕೂಲ. ಹೇಳಿ, ತೆಂಗಿನ ಮರಗಳ ನಿರ್ವಹಣೆ ಹೆಂಗ್ ಮಾಡ್ತೀರಿ? ವರ್ಷ ಇಡೀ ಏನ್ ಖರ್ಚು ಮಾಡ್ತೀರಿ? ಸರ್, ಹಸುಗಳ ಗೊಬ್ಬರನ ನಾವು ಜಾಸ್ತಿ ಕೊಡ್ತೀವಿ, ನೀರು ಒಳ್ಳೆ ನೀರು ಕರೆಕ್ಟ್ ಆಗಿ ನೀರನ್ನ ಪಾತಿ ಮಾಡಿ ನೀರು ಕೊಡ್ತೀವಿ. ನೀರಿನ ವ್ಯವಸ್ಥೆ ಏನಿದೆ? ಬೋರ್ ಇದೆ ಸರ್, ಬೋರು ಎರಡು ಬೋರ್ ಹಾಕ್ಸಿದ್ದೀನಿ ಸರ್. ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ, ಪಾತಿ ಮಾಡಿ ನೀರು ಕೊಡ್ತೀವಿ, ಮನೆ ಗೊಬ್ಬರ ಹಾಕ್ತೀವಿ. ಆಮೇಲೆ ಕೆರೆ ಇದು ನಾನು ಯಾವ್ದಾರ ಸಣ್ಣ ಪುಟ್ಟ ಗೊಬ್ಬರ ಹಾಕೊಂಡ್ರೆ ಟ್ಯಾಕ್ಟ್ರಲ್ಲಿ ಒಂದೊಂದು ಗಿಡಕ್ಕೆ ಒಂದೊಂದು ಟ್ಯಾಕ್ಟ್ರು ಓಡಿಸಿದ್ದೀನಿ ಸರ್. ಆ ಥರದಲ್ಲಿ ಫಲವತ್ತ ಚೆನ್ನಾಗಿ ನಮಗೆ ಕೊಟ್ಟಿದೆ ಸರ್. ಎಳ್ನೀರೇ ಕೊಟ್ಬಿಡ್ತೀರಾ? ಕಾಯಿ ಮಾಸ ಕೆಲವು ಟೈಮು ಕಾಯಿನೇ ಮಾರ್ತಾ ಇದ್ದೋ, ಕೆಲವು ರೇಟ್ ಸಿಕ್ತಾಗ ಎಳ್ನೀರು ಕೂಡ ಕೊಡ್ತಾ ಇದ್ದೀನಿ ಸರ್. ಈ ಹಾಲಿನ ವ್ಯಾಪಾರ ಏನೋ ನಿಮಗೆ ಎಲ್ಲ ತಿಳ್ಕೊಂಡ್ರಿ ನೀವು, ಅದ್ರ ಬಗ್ಗೆ ಸಹಕಾರಿ ಸಂಘ ಮಾಡಿದ್ರಿ, ಊರಿಗೆ ಡೈರಿ ತಗೊಂಡೋದ್ರಿ, ಅದೆಲ್ಲ ಆಯ್ತು. ಆಮೇಲೆ ತರಕಾರಿ ಏನು ನೀವು ಬೆಳೆಯಕ್ಕೆ ಪ್ರಾರಂಭ ಮಾಡಿದ್ರಿ ಹೇಳಿ, ತರಕಾರಿ ಮಾರುಕಟ್ಟೆನಲ್ಲಿ ಏನ ನಿಮ್ಮ ಅನುಭವ ಹೇಗೆ ಸರ್? ತರಕಾರಿ ಬಗ್ಗೆ ಕೋಸು ಜಾಸ್ತಿ ನಾವು ಮಾಡ್ತೀವಿ ಸರ್. ಕೋಸ್ನಲ್ಲಿ ನಮ್ಗೆ ಒಂದು ಉತ್ತಮವಾದ ಬೆಲೆ ಸಿಕ್ಕಿದೆ, ಅದರಿಂದ ನಮ್ಗೆ ಒಳ್ಳೇದಾಗಿದೆ. ಹೇಳಿ, ಹೆಂಗೆ ಎಷ್ಟು ಪ್ರದೇಶದಲ್ಲಿ ಬೆಳಿತೀರಿ ಸಸಿಗಳು? ನಿರ್ವಹಣೆ ಸಸಿ ಇದರಲ್ಲಿ ನಾವು ಮಾರ್ಕೆಟ್ ಇದರಲ್ಲಿ ತತ್ತೀವಲ್ಲ, ಅವ್ರಿಗೆ ಆರ್ಡರ್ ಕೊಡ್ತೀವಿ. ಆರ್ಡರ್ ಕೊಟ್ಟದ ಸಂದರ್ಭದಲ್ಲಿ ನಮ್ಗೆ 20 ದಿವಸಕ್ಕೆ ಸಸಿ ಕೊಡ್ತಾರೆ ಸರ್. ಆ ಸಸಿನ ನಾವು ಭೂಮಿಯೆಲ್ಲ ಫಲವತ್ತವಾಗಿ ಮನೆ ಗೊಬ್ಬರ ಹಾಕಿ ಎಲ್ಲ ರೀತಿನ ಉಕ್ಕಿ ಹೊಡೆದು ಎಲ್ಲ ಇದು ಮಾಡಿಕೊಂಡು ನಾವು ಸಸಿ ನೆಡ್ತೀವಿ. ಅದು ಒಂದು ವಾರ 15 ದಿವಸ ಕಳೆದ್ಮೇಲೆ ಅದಕ್ಕೆ ಕಳೆ ಕೀಳಿಸ್ತೀನಿ. ಕಳೆ ಕೀಳಿಸಿ ಮಣ್ಣೆಲ್ಲ ಕೊಟ್ಟು ಅದಕ್ಕೆ ಗೊಬ್ಬರ ಕೊಡ್ತೀವಿ. ಅದಕ್ಕೆ ವಾರಕ್ಕೆ ಒಂದು ಸರಿ, ವಾರ 10 ದಿವಸದಲ್ಲಿ ಒಂದು ಸರಿ ನಾವು ಔಷಧಿನ ಸ್ಪ್ರೇ ಮಾಡ್ತೀವಿ. ಆಗಾಗ್ಗೆ ಹುಳ ಬೀಳದಿರುತ್ತೆ, ಚಿಟ್ಟೆ ಎಲ್ಲ ಬರ್ತಾವಲ್ಲ ಅವೆಲ್ಲ ಬೀಳದಿರುತ್ತೆ, ನೋಡ್ಕೋತಾ ಇದ್ದೀವಿ ಸರ್. ಬೆಳೆದಂಥ ಬೆಳೆ ಎಲ್ಲಿ ಮಾರಾಟ ಮಾಡೋದು ಸರ್? ನಾವು ಕೆಲವು ಬಂದಾಗ ಇಲ್ಲೇ ಸಂದರ್ಭ ಸಿಕ್ಕಿದ್ರೆ ನಾವು ಇಲ್ಲೇ ಕ್ಯಾನರ್ ಮಾರ್ಕೆಟ್ಗೆ ಹಾಕ್ತೀವಿ. ಏನಾರು ಅಲ್ಲಿ ಮನೆ ಕೇರಳದವರು ಅಲ್ಲೇ ಬಂದು ಲಾರಿ ತೊಗೊಂಡು ವ್ಯಾನ್ ತೊಗೊಂಡು ನಮ್ಮ ಜಮೀನಿನಲ್ಲೇ ಬಂದು ಅಲ್ಲೇ ತೂಕ ಹಾಕ್ಸಿ ಅಲ್ಲೇ ತೊಗೊಂಡು ನಮಗೆ ಉತ್ತಮವಾದ ಬೆಲೆ ಸಿಕ್ಕಿದಾಗ ನಾವು ಅಲ್ಲೇ ಕೊಡ್ತೀವಿ. ನೀವು ಮಾತಾಡ್ತಾ ಒಂದು ಒಳ್ಳೆ ವಿಚಾರ ಹೇಳಿದ್ರಿ, ಕೊಟ್ಟಿಗೆ ಗೊಬ್ಬರ ಏನಿದೆ ಅದನ್ನು ಸಂಪೂರ್ಣವಾಗಿ ನಿಮ್ಮ ಭೂಮಿಯಲ್ಲೇ ನೀವು ಅದನ್ನು ಬಳಕೆ ಮಾಡ್ತೀರಿ ಹಾಕಿ. ಅದಕ್ಕೆ ನಮ್ಮ ಕೊಟ್ಟಿಗೆ ಗೊಬ್ಬರ ಸಾಲದೇ ಇದ್ರೂ ಕೂಡ ನಾವು ಕೆರೆ ಕಟ್ಟೆಯಿಂದ ಒಳ್ಳೊಳ್ಳೆ ಫಲವತ್ತವಾದಂಥ ಮಣ್ಣು ಸಿಕ್ಕಿದ್ದನ್ನ ನಾವು ಒಂದೊಂದು ತೆಂಗಿನ ಹಿಡಿಕೆ ಒಂದೊಂದು ಟ್ಯಾಕ್ಟರ್ ಮಟ್ಟಕ್ಕೆ ನಾನು ಮಾಡಿಸಿದ್ದೀನಿ ಸರ್. ರಾಮೇಗೌಡ, ಈಗ ನಿಮಗೆ 70 ವರ್ಷ, ನಿಮ್ಮ ತಂದೆ ಕಾಲದಲ್ಲಿ ಇದ್ದಂತಹ ಕೃಷಿ ವಿಧಾನಗಳೇ ಬೇರೆ, ಇವತ್ತಿನ ದಿನದಲ್ಲಿ ಎಲ್ಲವೂ ಬದಲಾವಣೆ ಆಗ್ತಾ ಇದೆ, ಇದ್ರ ಮಧ್ಯೆ ನೀವು ಸಹ ಇದೆಲ್ಲ ಬೆಳೀತಾ ಇದ್ದೀರಿ ಅಲ್ವಾ? ಸಾವಯವ ವಸ್ತುಗಳನ್ನ ಪ್ರಮಾಣ ವರ್ಷ ವರ್ಷಕ್ಕೂ ಜಾಸ್ತಿ ಮಾಡಬೇಕು ಅನ್ನೋದು ಇವತ್ತಿನ ಅಗತ್ಯ, ಭೂಮಿ ದೃಷ್ಟಿಯಿಂದನೂ ಅದು ಒಳ್ಳೇದು. ಹೌದು ಸರ್. ಹೇಳಿ, ನಿಮ್ಮ ಅನುಭವ ಹೆಂಗೆ? ನಮ್ಮ ಅನುಭವ ಇನ್ನೇನಿಲ್ಲ ಸರ್. ಈಗ ಜಾಸ್ತಿ ನಾವು ಧನಿಯನ ಗೊಬ್ಬರನೇ ಹಾಕ್ಬೇಕು. ನಮ್ಮಲ್ಲೇ ಸೊಪ್ಪು ಇದು ಮರದ ಸೊಪ್ಪು ಇರುತ್ತೆ ನೋಡಿ, ಅದನ್ನೆಲ್ಲ ಕತ್ತರಿಸಿ ಒಂದು ತೊಟ್ಟಿ ಮಾಡಿಸಿದ್ದೀನಿ ಸರ್. ಆ ತೊಟ್ಟಿಗೂ ಕೂಡ ಎಲ್ಲ ತುಂಬಿಸ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕಿ ಅದ್ರ ಮೇಲೆ ಸ್ವಲ್ಪ ನೀರು ಹಾಕಿ ಅದರಿಂದ ಬಂದಂಥ ಗೊಬ್ಬರನ ಎರುಳಿನ ಗೊಬ್ಬರ ಥರ ಬರುತ್ತೆ, ಅದನ್ನ ತೆಗೆದು ನಾವು ತೆಂಗಿನ ಗಿಡಕ್ಕೆ ಕೊಡ್ತೀವಿ. ಕೂಡುಗೆ ತರಬೇತಿ ಶಾಲೆಯಲ್ಲಿ ಇದನ್ನೆಲ್ಲ ತಿಳ್ಕೊಂಡು ನೀವು ಶುರು ಮಾಡಿದವರು ಸರ್, ಆಮೇಲೆ ಇನ್ಯಾವ್ದಾದ್ರು ತರಬೇತಿಗಳಲ್ಲೆಲ್ಲ ನೀವು ಭಾಗವಹಿಸಿದ್ರ ಹೇಗೆ ಸರ್? ಯಾವ ತರಬೇತಿಗೂ ನಾನು ಹೋದನಲ್ಲ, ನನ್ನ ಆಸಕ್ತಿಯಿಂದ ನೋಡಿಕೊಂಡು ಅವರೇ ನಾನು ಕರೆದಿದ್ದಿಲ್ಲ, ನಾನಾಗೆ ನೋಡಿ ಇವೆಲ್ಲ ನನಗೆ ನನ್ನ ಅನುಭವ ಮಾಡಿಕೊಂಡು ನಾನು ಆದಷ್ಟುವೆ ಈ ಕೆಲಸ ಮಾಡ್ಕೊಂಬಂದಿರೋದು. ನಾವು ತರಬೇತಿಗೆ ಅವ್ರೇನು ಕರೀಲಿಲ್ಲ, ನಾವಾಗೆ ಹೋಗಿ ಅವ್ರು ಮಾಡ್ತಾ ಇರೋದನ್ನ ನಾನು ಸುಮ್ಮನೆ ನಿಂತ್ಕೊಂಡು ನೋಡ್ಕೊಂಡು ನಾವು ಬಂದಿರೋದಷ್ಟೇ ಸರ್. ಅಲ್ಲ, ಅದನ್ನೇ ಕೇಳಿದ್ದು, ಅದನ್ನ ಪುನಃ ಮುಂದುವರ್ಸಬಹುದಾಗಿತ್ತಲ್ಲ, ಇನ್ನೊಂದಿಷ್ಟು ತರಬೇತಿಗಳು ಅದನ್ನ ಪಡ್ಕೋಬಹುದಾಗಿತ್ತು ಸರ್. ಏನು ಯಾವ್ಯಾವ ಕೆಲಸಗಳು ಒಂದ್ ಸ್ವಲ್ಪ ಜಾಸ್ತಿ, ಈಗ ಬೇರೆ ಯಾರಿಗಾದ್ರು ತರಬೇತಿ ಕೊಡ್ತಾ ಇದ್ದೀರಾ ನೀವು? ಅಂದ್ರೆ ನಾವು ಮಾಡ್ತಾ ಇದೀವಲ್ಲ, ನೋಡ್ಕೊಂಡು ಕೇಳ್ತಾರೆ, ಮಾಡುವಂತ ಆಸಕ್ತಿ ಇರೋರು ಮಾಡ್ತಾ ಇದಾರೆ, ಕೆಲವರು ಅವ್ರವ್ರ ಇಷ್ಟ, ನಾವು ಅದನ್ನ ನೀವು ಮಾಡಿ ಅಂತ ಬಲವಂತ ಮಾಡಕ್ ಆಗೋದಿಲ್ಲ. ಅದನ್ನ ನೋಡ್ಕೊಂಡು ನಾವು ಈಗ ತೋಟ ಮಾಡಿದೀವಿ, ಅವರು ತೋಟ ಮಾಡ್ಬೇಕು ಅಂತ ಕೆಲವರು ಮಾಡಿದ್ರು. ನಮ್ಮ ಅಕ್ಕಪಕ್ಕ ನಾವ್ ಯಾವಾಗ ತೆಂಗಿನ ಗಿಡ ತೋರ್ತೇವೆ ಬೇಕಾದಷ್ಟು ಅಕ್ಕಪಕ್ಕ ಎಲ್ಲ ಪ್ರತಿಯೊಬ್ರು ರೈತರು ಮಾಡಿದ್ದಾರೆ ಸರ್. ಈಗ ರಾಮೇಗೌಡರು ಊರಲ್ಲಿ ಈ ಹಾಲಿನ ಉತ್ಪಾದನೆಗೆ ಒಂಥರ ಪ್ರೋತ್ಸಾಹ ಸಿಕ್ತು ನಿಮ್ಮಿಂದ? ಸಿಕ್ತು. ಏನಂತಾರ ಜನ ಎಲ್ಲ ನಿಮ್ಮನ್ನ? ಜನ ಬಹಳ ಒಳ್ಳೆ ಕೆಲಸ ಮಾಡಿದ್ರು ಅಂತ ಜನ ಕೆಲವರು ಬಹಳ ಪ್ರೀತಿ. ಡೈರಿ ರಾಮೇಗೌಡರು ಅಂತಾರ ಹೆಂಗೆ ಸರ್? ಡೈರಿ ರಾಮೇಗೌಡರು ಅಂತ ಏನಿಲ್ಲ, ತಂದ್ರು ಇಂತ ಒಳ್ಳೆ ಕೆಲಸ ಮಾಡಿದ್ರು ಅಂತ ಹೇಳ. ಈಗ ಹಾಲಿನ ಗುಣಮಟ್ಟ ಚೆನ್ನಾಗಿ ಕಾಪಾಡಿಕೊಂಡ್ರೆ ನಿರಂತರವಾಗಿ ನಮಗೆ ಬೆಲೆ ಸಿಗುತ್ತೆ. ಬೆಲೆ ಸಿಗುತ್ತೆ. ಕಾಪಾಡ್ಕೊಳ್ಬೇಕಾದ್ರೆ ಏನು ಅಂಶಗಳನ್ನು ಗಮನಿಸಬೇಕು ಸರ್? ಜಾಸ್ತಿ ನಾವು ಒಳ್ಳೊಳ್ಳೆ ಮೇವು ಹಾಕಿ ಒಳ್ಳೆ ಮೇವು ಕೊಡಬೇಕು. ಆಮೇಲೆ ಒಣಲು ಕೊಡಬೇಕು, ಬರೀ ಒಣಲೇ ಕೊಟ್ಟರು ಆಗೋದಿಲ್ಲ, ಅದರ ಜೊತೆಗೆ ಹಸಿರುಲು ಕೊಡಬೇಕು. ತಿಂಡಿ ಒಳ್ಳೆ ಉತ್ತಮವಾದಂಥ ತಿಂಡಿ ಕೊಡಬೇಕು. ಅದನ್ನು ಟೈಮ್ಗೆ ಕರೆಕ್ಟಾಗಿ ಯಾವ ಟೈಮ್ಗೆ ನೀರು ಕೊಡಬೇಕು, ಯಾವ ಟೈಮ್ಗೆ ತಿಂಡಿ ಕೊಡಬೇಕು, ಇವೆಲ್ಲ ಮಾಡಿದ್ರೆ ನಮಗೆ ಒಳ್ಳೆ ಇಳುವರಿ ಬರ್ತದೆ, ಒಳ್ಳೆ ಫ್ಯಾಟ್ ಬರುತ್ತೆ, ಎಲ್ಲಕ್ಕೂ ಅನುಕೂಲ ಆಗುತ್ತೆ ಸರ್. ಒಂದು ಕೊಬ್ಬಿನ ಅಂಶ ಒಳ್ಳೆ ಎಲ್ಲ ಹೆಚ್ಚಾಗಿ ಬರುತ್ತೆ. ಈಗೆಲ್ಲ ದೇಸಿ ತಳಿಗಳ ಬಹಳ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ, ನಿಮ್ಮ ಅನುಭವ ಏನು ಸರ್? ಅವಕ್ಕೆ ತಕ್ಕನಾಗಿ ಮಾಡುವಂಥ ಜನಗಳು ಈಗ ಕಡಿಮೆ ಆಗ್ಬಿಟ್ಟವ್ರೆ ಸರ್. ಈಗ ನೀವು ಒಳ್ಳೆ 10 ಲೀಟ್ರು 20 ಲೀಟ್ರು ಹಾಲು ಕೊಡುವಂಥವು ಅವೇ, ಅವನ್ನ ಸಾಕೋಕ್ಕೆ ಆಸಕ್ತಿ ಕಡಿಮೆ ಆಗ್ಬಿಟ್ಟದ ಇವಾಗ. ಅದಕ್ಕೆ ಈಗ ಆದಷ್ಟು ಸ್ವಲ್ಪ ಮಟ್ಟದವನ್ನೇ ಎಲ್ಲ ಸಾಕ್ತಾ ಇದ್ದೀವಿ. ಅಂತ ಹೆವಿ ಆದಂಥ 20 ಲೀಟ್ರ್ 25 ಲೀಟ್ರ್ ಹಾಲು ಕೊಡುವಂಥವನ್ನ ಸಾಕ್ಬೇಕಾದ್ರೆ ಭಾಳ ಕಷ್ಟ ಇದೆ ಸರ್ ನಮ್ಮ ಹಳ್ಳಿ ಬೆಳೆ. ಇನ್ನು ಈಗ ನೀವೇ ಹೇಳಿದ ಹಾಗೆ ಈ ಕೃಷಿ ಉತ್ಪಾದಕರ ಒಂದು ಒಕ್ಕೂಟ ಅಥವಾ ಸಹಕಾರ ಸಂಘವನ್ನ ಪ್ರಾರಂಭ ಮಾಡಬೇಕು ಅಂತಂದು ಈಗ ಹಾಲಲ್ಲೇನೋ ಅದಕ್ಕೊಂದು ಮಾರುಕಟ್ಟೆಯನ್ನ ನೀವು ನಿಮ್ಮ ಊರಿನ ಜನರಿಗೆ ಪರಿಚಯ ಮಾಡಿದ್ರಿ, ಮಾಡ್ಕೊಟ್ಟ. ಸಾಕಷ್ಟು ಜನ ಇದ್ದಾರೆ. ಎಷ್ಟು ಜನ ಇದ್ದಾರೆ ಈಗ? ಎಷ್ಟು ಉತ್ಪಾದನೆ ಆಗ್ತಾ ಇದೆ ನಿಮ್ಮ ಏರಿಯಾದಲ್ಲಿ? ನಮ್ಮ ಡೈರಿನಲ್ಲಿ ಈಗ 8 ಕ್ಯಾನ್ 9 ಕ್ಯಾನ್ ಬರ್ತಾ ಇದೆ ಸರ್. ಈಗಲೂ ನೀವು ಚಟುವಟಿಕೆನಲ್ಲಿ ಇದ್ದೀರಿ? ಚಟುವಟಿಕೆಯಲ್ಲಿ ಇದ್ದೀವಿ. ನಾವು ಡೈರಿಗೆ ಹಾಲು ಹಾಕ್ತಾ ಇದೀವಿ. ಆದ್ರೆ ಜನಗಳಿಗೆ ಈಗ ನಾವು ಮಾಡಿದಕ್ಕೆ ಎಲ್ಲರಿಗೂ ಅನುಕೂಲ, ಇಡೀ ಊರೇ ಇವತ್ತು ಒಂದು ಒಳ್ಳೆ ಇದರಲ್ಲಿ ಬೆಳವಣಿಗೆಯಲ್ಲಿ ಹೋಗ್ತಾ ಇದೆ ಸರ್. ಈ ಕೃಷಿ ಉತ್ಪಾದಕರ ಸಹಕಾರ ಸಂಘದಿಂದ ಅಥವಾ ಒಕ್ಕೂಟದಿಂದ ಏನೆಲ್ಲ ಕೆಲಸಗಳನ್ನ ಮಾಡ್ಕೊಳ್ಬಹುದು ಅಂತ ನಿಮ್ಗೆ ಅನ್ಸುತ್ತೆ ಸರ್? ಈಗ ಹಾಲಂದು ಈಗ ನೀವು ಕಂಡಂಗೆ ಈಗೆಲ್ಲ ಮಾಡಿ ಅವ್ರವ್ರಿಗೆ ಜವಾಬ್ದಾರಿನ ಬಿಟ್ಬಿಟ್ಟು ಈಗ ನಾವು ಬೇರೆ ತೋಟ ತರಕಾರಿ ಇದನ್ನ ಇಲ್ಲಿವರೆಗೆ ಮಾಡ್ಕೊಂಬಂದೆ. ನಮಗೆ ವಯಸ್ಸಾದ್ಮೇಲೆ ಸ್ವಲ್ಪ ಅವೆಲ್ಲ ಕಡಿಮೆ ಮಾಡಿಬಿಟ್ಟು ಈಗ ಇದಕ್ಕೆ ಕೃಷಿ ಇಲಾಖೆ ಇದು ಸಂಘದ ಬಗ್ಗೆ ಒಂದು ಸ್ವಲ್ಪ ಆಸಕ್ತಿನ. ಅದೇ ಏನೆಲ್ಲ ಅನುಕೂಲತೆ ಆಗ್ಬೋದು, ಏನಿಲ್ಲ ನಿರೀಕ್ಷೆ ಇದೆ ನಮ್ಗೆ? ಮುಂದೆ ಈಗ ನಾವು ಕ್ಯಾನಾರಕ್ಕೆ ಹೋಗ್ತಾ ಇದ್ದೋ ಸರ್, ಏನಾದ್ರು ನಮ್ಗೆ ಸವಲತ್ ಬೇಕು, ಒಂದು ಔಷಧಿ ಬೇಕು, ನೇಗ್ಲು ಬೇಕು, ಒಂದು ಟಾರ್ಪಲ್ ಬೇಕು, ಏನೇ ಬೇಕು ಅಂತ ನಾವು ಕ್ಯಾನಾರಕ್ಕೆ ಹೋಗೋದಕ್ಕಿಂತ ನಮ್ಮ ಏರಿಯಾದಲ್ಲೇ ನಾವು ಇದೆಲ್ಲ ಒಂದು ಕೂಟ ಮಾಡಿದ್ವಿ, ನಾವು ಬೇರೆದಲ್ಲೇ ಒಂದು ಆಫೀಸ್ ಮಾಡಿದ್ರೆ ನಮ್ಮ ಹಳ್ಳಿ ಜನಕ್ಕೆಲ್ಲ ಸುತ್ತಮುತ್ತ ಜನಕ್ಕೆಲ್ಲ ಒಂದು ಒಳ್ಳೇದಾಯ್ತದಲ್ಲ, ನಾನು ಡೈರಿ ಮಾಡ್ದಂಗೆ ಇದು ಒಂದು ಮಾಡಿದ್ರೆ ಜನಕ್ಕೆ ಬಹಳ ಒಳ್ಳೇದಾಗ್ಬೋದ ಅಂತ ಏನೋ ಒಂದು ನಿರೀಕ್ಷಣೆ ಇಟ್ಕೊಂಡು ನಾನು ಕೃಷಿಗೆ ಬೇಕಾದಂತ ಪರಿಕರಗಳು ಎಲ್ಲ ಪ್ರತಿಯೊಂದು ಸಿಗ್ತದೆ. ಅದರಿಂದ ಜನಗಳಿಗೆ ಒಂದು ಮಾರ್ಗದರ್ಶನ ತೋರಿಸ್ದಂಗೆ ಆಯ್ತದಲ್ಲ ಅಂತ ನಾನು ಇದನ್ನ ಒಂದು ಸ್ವಲ್ಪ ಆಸಕ್ತಿ ಇಟ್ಕೊಂಡಿದ್ದೀನಿ. ಮಾರುಕಟ್ಟೆ ವ್ಯವಸ್ಥೆಗೆ ಆಫೀಸ್ ಮಾಡಿದ್ವಿ ಸರ್. ಆಫೀಸಲ್ಲಿ ಈಗ ಕೆಲಸಕ್ಕೆ ತಗೊಂಡು ಎಲ್ಲ ಕ್ಯಾನರ್ದಲ್ಲಿ ಏನು ಸವಲತ್ತು ಬರ್ತಿರ್ತೋ ಅಲ್ಲಿಗೆ ತರಿಸಿ ಜನಗಳಿಗೆ ಸೌಕರ್ಯ ಮಾಡೋ ಅಂತ. ಅಂದ್ರೆ ಜನಗಳಿಗೆ ಸ್ವಲ್ಪ ಕಡಿಮೆ ದರದಲ್ಲಿ ಒಳ್ಳೆ ಗುಣಮಟ್ಟ ಸಿಗುತ್ತೆ. ಗುಣಮಟ್ಟದ ಕೊಡ್ಬೋದಲ್ಲ, ಈ ಅಂಗಡಿಗಳಲ್ಲಿ ತಗೊಳ್ಳೋದಕ್ಕಿಂತ ಇದು ಗುಣಮಟ್ಟದ ಸಿಕ್ಕದಲ್ಲ ನಮ್ಮ ಗವರ್ಮೆಂಟ್ ಇದರಿಂದ ಅಂತ ಹೇಳಿ. ಆಮೇಲೆ ಅವ್ರು ಬೆಳೆದಂತ ಉತ್ಪಾದನೆಗೆ ನಾವು ರೈತರು ನಾವು ಬೆಳಿತೀವಲ್ಲ, ಯಾವುದೇ ನವಣೆ ಆಗಿರ್ಬೋದು, ರಾಗಿ ಆಗಿರ್ಬೋದು, ಭತ್ತ ಆಗಿರ್ಬೋದು, ಈಗ ಅದನ್ನ ಇದು ಹೊರಗಡೆ ಕಳಿಸ್ಬೋದು ಅಂತ ಒಂದು ನಮಗೆ ಹೇಳಿದ್ದಾರೆ. ಅದೇ ರೀತಿ ನಾವೇನಾದ್ರೂ ನಮಗೆ ನಮ್ಮ ಸಂಘ ಭಾಳ ಒಳ್ಳೇದಾಗಿ ಬೆಳ್ಕೊಂಡು ಹೋದಂಥ ಸಂದರ್ಭದಲ್ಲಿ ನಾವು ಎಲ್ಲ ದಾಸ್ತಾನು ಮಾಡಿ ಎಲ್ಲನೂ ಕೂಡಿಸಿ ನಾವು ಹೊರದೇಶಕ್ಕೆ ಇದನ್ನು ಪ್ಯಾಕ್ ಮಾಡೋದಾಗಲಿ ಇನ್ನೊಂದು ಮಾಡೋದಾಗಲಿ ಮಾಡ್ಬೋದಲ್ಲ ಅನ್ನೋದೊಂದು ನಮ್ಮ ಆಸೆ ಇಟ್ಕೊಂಡಿದ್ದೀವಿ ಸರ್. ಇನ್ನು ಮನೆಯ ಸದಸ್ಯರ ಒಂದು ಪಾಲ್ಗೊಳ್ಳುವಿಕೆ ಕೃಷಿಯಲ್ಲಿ ಬಹಳ ಅನಿವಾರ್ಯ ಈಗ, ಅದು ಯಶಸ್ವಿ ಆಗಬೇಕಾದ್ರೆ. ಹೌದು ಸರ್. ಹೇಳಿ, ನೀವು ಮನೆಯಲ್ಲಿ ಹಸು ಸಾಕಿದ್ರಿ, ಈಗ ಈ ಚಟುವಟಿಕೆಗಳೆಲ್ಲ ಮಾಡ್ತಿದ್ದೀರಿ, ಇವತ್ತಿನ ದಿನಗಳಲ್ಲಿ ಒಬ್ಬ 70 ವರ್ಷದ ಹಿರಿಯರಾಗಿ ಕುಟುಂಬ ಕೃಷಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಅದರಿಂದ ಆಗುವಂತ ಲಾಭಗಳು ಏನು ಅಂತ? ಅದೇ ಮಗ ಇದ್ದಾನೆ, ನಮ್ಮ ಹೆಂಗಸರಿದ್ದಾರೆ ಎಲ್ಲ ಸೇರಿ ಅವರು ಆರಂಭದ ಬಗ್ಗೆ ನಮ್ಮ ಕೃಷಿ ಬಗ್ಗೆ ಮಾಡ್ಕೊಂಡು ಹೋಗ್ತಾವ್ರೆ. ನಾವು ಅವರು ಅದು ಸ್ವಲ್ಪ ಸ್ವಲ್ಪ ಅವ್ರು ಮಾಡ್ತಾರಲ್ಲ, ಅದ್ರ ಜವಾಬ್ದಾರಿ ನನಗೂ ಆ ಕಡೆನೂ ಇಟ್ಕೊಂಡಿದ್ದೀನಿ. ಇದನ್ನು ಮಾಡಿಕೊಂಡು ಒಟ್ಟಿಗೆ ಮಾಡ್ಕೊಂಡು ಹೋಗೋಣ. ಅಂದರೆ ಎಲ್ಲರೂ ಮಾಡಿದ್ರೆ ಮಾತ್ರ ಎಲ್ಲ ಯಶಸ್ವಿ ಆಗುತ್ತೆ, ಇಲ್ಲ ಅಂದರೆ ಒಬ್ಬರೇ ಮಾಡಿದ್ರೆ ಎಲ್ಲಿಂದ ದಿವಸ ಎಲ್ಲ ಸೇರಿ ಮಾಡಿದ್ರೆ ಒಂದು ಎಲ್ಲ ಒಳ್ಳೇದಾಗುತ್ತೆ ಅಂತೇಳಿ. ರಾಮೇಗೌಡ, ನಿಮ್ಮ ಮಾತನ್ನ ಬೇರೆಯವರು ಕೇಳ್ತಾ ಇರ್ತಾರೆ, ಅವರು ಸಹ ನಾವು ಒಂದಿಷ್ಟು ಚಿಕ್ಕಬೇರಿಯದ ಯಜಮಾನರು ರಾಮೇಗೌಡ ಜೊತೆ ಮಾತಾಡಬೇಕು ಅಂತ ಅನಿಸ್ತಿರ್ಬೋದು. ನಿಮ್ಮ ದೂರವಾಣಿ ಸಂಖ್ಯೆಯನ್ನ ಮೂರು ಸಾರಿ ನಿಧಾನವಾಗಿ ಕನ್ನಡದಲ್ಲಿ ಹೇಳಿ ಸರ್. 9739332 9739332 9739332 ಅಂದರೆ ಒಂದು ಹಸುವನ್ನ ತಂದು ನಿಮ್ಮ ಪಶುಪಾಲನೆ ಶುರುವಾಯ್ತು, ಆಮೇಲೆ ಎಷ್ಟು ಹಸುಗಳನ್ನ ಆಮೇಲೆ ಸಾಕಿದ್ರಿ? ಆಮೇಲೆ 10 ಹಸುಗಂಟು ನಾನು ಸಾಕ್ತೆ ಸರ್. 10 ಹಸುವರೆಗೂ ಸಾಕಿ ನಮ್ದೇ ಒಂದು 50 ಲೀಟರ್ 100 ಲೀಟರ್ ಹಾಲುವರೆಗೂ ನಾನು ಸಪ್ಲೈ ಹೇಳಿದ್ನಲ್ಲ ಸರ್, ಸೈಕಲ್ ಹೊಡ್ಕೊಂಡೋಗಿ ನಾನು ಬೇರೆ ಊರಿಗೆ 100 ಲೀಟರ್ ಹಾಲು ಹಾಕ್ತಾ ಇದ್ದೆ. ಅಲ್ಲಿ ತನಕ ಹೋದ್ರಿ? ಅಲ್ಲಿಗಂಟ ಹೋದ್ರು ಸರ್, ಅಲ್ಲಿಗಂಟ ಹೋಗಿ ನನ್ನ ಅಲ್ದೇನೆ ನಮ್ಮ ಬಾಮಯ್ಯನಿಗೊಬ್ಬನಿಗೆ ಅದೇ ಇದು ಕೊಟ್ಟು ಅವ್ರಿಗೂ ಕೂಡ ಒಳ್ಳೇದಾಗಿ ಅವರು ಒಂದು 5 ಎಕರೆ ಜಮೀನು ತೆಗೆದು ಮನೆ ಕಟ್ಟಿ ಅದರಿಂದನೆ ಬಹಳ ಒಳ್ಳೇದಾಯ್ತು. ಇವತ್ತಿನ ದಿನದಲ್ಲೂ ಒಬ್ಬ ಯುವಕ ಬೇಕಾದ್ರೆ ಒಂದು ಪಶುಪಾಲನೆ ಮಾಡೋದ್ರ ಮೂಲಕ ಚೆನ್ನಾಗಿ ಬದುಕ್ಬೋದು ಸರ್. ಅದರಿಂದ ಬಹಳ ನೀಟಾಗಿ ನೋಡಿಕೊಂಡು ಅದನ್ನೇ ನಂಬಿಕೊಂಡು ತ್ಯಾಗ ಮಾಡಿದ್ರೆ ಮಾತ್ರ ಬದುಕಕ್ಕೆ ಸಾಧ್ಯ. ಎಲ್ಲೋ ತಗೊಂಡೋಗಿ ಕಟ್ಟಾಕ್ಬಿಟ್ಟು ಎಲ್ಲೋ ಇದು ಮಾಡಿಬಿಟ್ಟು ಎಲ್ಲೋ ಬಿಟ್ಬಿಟ್ರೆ ಅದರಲ್ಲಿ ಏನೂ ಉಪಯೋಗ ಪಡೋಕ್ಕಾಗಲ್ಲ ಸರ್. ಈ ವರ್ಷಕ್ಕೊಂದು ಕರು ಅದು ಪಡ್ಕೊಂಡ್ರೆ ಒಳ್ಳೇದು ಅಂತ ಇತ್ತು, ನಿಮ್ಮ ಅನುಭವ ಯಾವ ತರ ಇತ್ತು ಅವಾಗ? ಒಂದು ಹೆಣ್ಗರು ಹಾಕ್ತು ಅಂದ್ರೆ ನಮ್ಗೊಂದು ಚಿನ್ನ ಸಿಕ್ತಂಗೆ ಸರ್. ಆ ರೀತಿ ನಾವು ಅದನ್ನ ಪಾಲನೆ ಮಾಡೋದು, ಅದೇ ರೀತಿ ಪಾಲನೆ ಮಾಡಿ ಅದನ್ನ 2 ವರ್ಷಕ್ಕೆ ಹೀಟ್ ಕೊಡಿಸಿ ಅದನ್ನ ಇದಾಗೋದು ಸರ್. ಒಂದರಿಂದ ಶುರು ಮಾಡಿ 10 ಗಂಟೆ ನಾವು ಮಾಡಿ ಅದರಿಂದ ಬಹಳ ನಮ್ಗೆ ಒಳ್ಳೇದಾಯ್ತು. ಒಳ್ಳೇದಾದ ಸಂದರ್ಭದಲ್ಲಿ ನಾನು ಅಲ್ದೇನೆ ನಮ್ಮ ಬಾಮೈದನ್ ಕುಟುಂಬನೂ ಕೂಡ ಒಳ್ಳೇದಾಯ್ತು. ಒಳ್ಳೇದು ರಾಮೇಗೌಡ್ರೆ, ಇಷ್ಟೊತ್ತು ನಿಮ್ಮ ಕೃಷಿ ಅನುಭವನ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ, ಇದರಿಂದ ಕೇಳುಗರಿಗೂ ಸಹ ಅನುಕೂಲ ಆಗಿದೆ ಅಂತ ನಾವು ಭಾವಿಸೋಣ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ತರಕಾರಿಗಳ ಕೃಷಿ ಹಾಗೂ ಹೈನುಗಾರಿಕೆಯಲ್ಲಿನ ಅನುಭವ ಕುರಿತು ಕೆಆರ್ ನಗರ ತಾಲೂಕು ಹೊಸ ಅಗ್ರಹಾರ ಹೋಬಳಿ ಚಿಕ್ಕಭೇರಿಯಾ ಗ್ರಾಮದ ಪ್ರಗತಿಪರ ಕೃಷಿಕ ರಾಮೇಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕಾರ್ಯಕ್ರಮದಲ್ಲಿ ಹೈನುರಾಸುಗಳಲ್ಲಿ ಕೆಚ್ಚಲು ಬಾವು ಮತ್ತು ನಿರ್ವಹಣೆಯನ್ನು ಕುರಿತು, ನಂಜನಗೂಡು ತಾಲೂಕು ತಾಯೂರಿನಲ್ಲಿ ಪಶು ವೈದ್ಯಾಧಿಕಾರಿಗಳಾಗಿರುವ ಸವಿತಾ ಎಸ್ಟಿ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಆಲಿಸಲಿದ್ದೀರಿ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿಯ ಇರಬಹುದು. ಹೌದು, ಚಿಕ್ಕುನ್ಗುನಿಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಡಿಸೆಂಬರ್ 23-25 ಬಾಗಲಕೋಟೆಯ ಉದ್ಯಾನಗಿರಿಯ ಮುಖ್ಯ ಆವರಣದಲ್ಲಿ ಸಾವಯವ ಕೃಷಿಗಾಗಿ ತೋಟಗಾರಿಕೆ ಎಂಬ ಧ್ಯೇಯದೊಂದಿಗೆ ತೋಟಗಾರಿಕೆ ಮೇಳ 2022 ಹಮ್ಮಿಕೊಳ್ಳಲಾಗಿದೆ. ಈ ತೋಟಗಾರಿಕೆ ಮೇಳದಲ್ಲಿ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ವ್ಯಾಪ್ತಿಯಲ್ಲಿ ಬರುವ ರಾಜ್ಯದ 24 ಜಿಲ್ಲೆಗಳಲ್ಲಿ ಪ್ರತಿ ಜಿಲ್ಲೆಗೆ ಒಬ್ಬ ಶ್ರೇಷ್ಠ ತೋಟಗಾರಿಕೆ ರೈತ ಹಾಗೂ ರೈತ ಮಹಿಳೆಯನ್ನು ಆಯ್ಕೆ ಮಾಡಿ ಸೂಕ್ತ ಬಹುಮಾನದೊಂದಿಗೆ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುವುದು. ಈ ಪ್ರಶಸ್ತಿಗಾಗಿ ಅರ್ಜಿ ಸಲ್ಲಿಸಲು ಬಯಸುವ ಮೈಸೂರು, ಮಂಡ್ಯ ಹಾಗೂ ಚಾಮರಾಜನಗರ ಜಿಲ್ಲೆಗಳ ತೋಟಗಾರಿಕೆ ರೈತ ಹಾಗೂ ರೈತ ಮಹಿಳೆಯರು ಅರ್ಜಿ ನಮೂನೆಯನ್ನು ಮೈಸೂರಿನ ಇಲವಾಲದ ಬಳಿ ಇರುವ ಯಲಚಹಳ್ಳಿ ತೋಟಗಾರಿಕೆ ಮಹಾವಿದ್ಯಾಲಯದ ಡೀನ್

ಪರಸೆ ಕ